ಗ್ರಾಮದ ವಿಠಲ್ ಬಲವಂತರಾಯ್ ಶಿಂದೆ ಹಾಗೂ ತಂಡದವರಿಂದ ಅಬ್ಬಸನ ಪದವನ್ನು ಕೇಳಿದ್ರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ. ಸಮಯ 7 ಗಂಟೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಸ್ತುತಪಡಿಸುವವರು ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಯಾದ ನರಸರೆಡ್ಡಿಯವರು. ಇಂದಿನ ವಿಷಯ, ಕನ್ನಡ ಎಂದರೆ ಬರೀ ನುಡಿಯಲ್ಲ. ಬನ್ನಿ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಲ್ಮೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನರಸಾರೆಡ್ಡಿ. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಎಂದರೆ ಬರೀ ನುಡಿಯಲ್ಲ. ಹೌದು ಸ್ನೇಹಿತರೆ, ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ, ಗೆರೆ, ಚುಕ್ಕೆ, ಮರವೆಂದರೆ ಇದು ಅಧಿಗಂತ. ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಕವಿ ಅನ್ಕೊಂಡಿದ್ದೀರಾ? ಅಲ್ಲ, ಉಸಿರದು ಪಂಚಪ್ರಾಣ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಕಾಮನಬಿಲ್ಲು. ಕನ್ನಡವು ರವಿ, ಶಶಿ, ತಾರೆಯ ನಿತ್ಯೋತ್ಸವರಿ. ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಜಯಿಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮದಿ ಮದಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕನ್ನಡವೆಂದರೆ ಬರೀ ನುಡಿ ಅಂತ ತಿಳ್ಕೊಂಡಿದ್ರೆ ಸ್ವಂತ ಲಿಪಿ ಇದೆ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ ಇರೋದು ನಮ್ಮ ಕನ್ನಡ. ಬರೆದಿದ್ದನ್ನೇ ಉಚ್ಚಾರಣೆ ಮಾಡ್ತೀವಿ. ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಭಾಷೆಗೆ ಇದೆ. ಅದರಷ್ಟು ವೈಜ್ಞಾನಿಕ ಹಾಗೂ ತರ್ಕಬದ್ಧ ಭಾಷೆ ನಮ್ಮ ಕನ್ನಡ ಭಾಷೆ ರೀ. ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಒಂದು. ನಮ್ಮ ಕನ್ನಡ ಭಾಷೆ ಅಂದರೆ ಎರಡ ಬರೀ ನುಡಿ ಅಂತ ಅನ್ಕೊಂಡಿದ್ದು ನಮ್ಮ ತಪ್ಪು ಕಲ್ಪನೆ. ಆದ್ದರಿಂದ ಕನ್ನಡದ ಕುರಿತು ನಿಮಗೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ಬೆರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಕುಡಿವ ನಾವೆಲ್ಲ ಧನ್ಯ. ಮನಸ್ಸು ಚಿನ್ನ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಈ ನಮ್ಮ ಭಾರತ ದೇಶದಲ್ಲಿ ಬೆಳೆದಿರುವ ಹಾಗೂ ಬೆಳೆಯುವ ಕೇವಲ ಒಂದು ಭಾಷೆಯಲ್ಲ, ಅದು ತನ್ನದೇ ಆದ ಭವ್ಯ ಇತಿಹಾಸ ಪರಂಪರೆಯನ್ನು ಹೊಂದಿದ್ದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು. ಹೌದು, ಕನ್ನಡ ಎಂದರೆ ಬರೀ ನುಡಿಯಲ್ಲ ಸ್ನೇಹಿತರೆ, ನೀವೆಲ್ಲರೂ ಕೇಳ್ತಾ ಇದ್ದೀರಿ, ಇದೊಂದು ಜೀವಂತವಿರುವ ಭಾಷೆ ಕನ್ನಡವೆಂದರೆ. ಕೇಳಿದ ನಂತರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು, ಕೆಡಿಸದಿರು ಈ ಹೆಸರ. ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ಹಾಡಿದರು ಕವಿಗಳು, ಕರಗಿ ಕಟ್ಟಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ. ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕಿಡಿಗಳು ಹೊನ್ನ ಮಡೆ ಸುರಿಸಿದ ಹರಿರಾಯರ ತೋಳ್ಬಲಗಳು, ಹೇಳಿರಿ ಹೇಳಿರಿ ಹಿಡಿಯಿರಿ ಉಳಿಸಿರಿ. ಕನ್ನಡ ಮಣ್ಣನ್ನು ಮರಿಬೇಡ, ನನ್ನನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನನ್ನ ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಾವು ಹುಟ್ಟಿದ ಈ ಮಣ್ಣಿನಲ್ಲಿ ಉಸಿರಾಡುವ ಸ್ವಚ್ಛ ಗಾಳಿಯಲ್ಲಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಅನಿಸುವುದು, ಕರುನಾಡಿನ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಕನ್ನಡತನವನ್ನು ಬೆಳೆಸಿಕೊಳ್ಬೇಕು. ಕನ್ನಡ ಕನ್ನಡ ಎಂದು ಬರೀ ಬಾಯಿ ಮಾತಿಗೆ ಹೇಳುವ ನಾವು ನಮ್ಮನ್ನ ಪ್ರಶ್ನಿಸಿಕೊಳ್ಬೇಕು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಇದೊಂದು ಬರೀ ನುಡಿ ಅಂತ ತಿಳ್ಕೊಳ್ಬಾರದು. ಯಾಕಂತ ಹೇಳಿದ್ರೆ ಸತ್ವಯುತವಾದ ಭಾಷೆ ಕನ್ನಡ. ಸಾಹಿತ್ಯಕ್ಕಾಗಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಭಾರತೀಯ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆನೂ ಒಂದು ಎಂದು ಅವರು ಈ ಗೌರವ ಪಡೆದಿದ್ದಾರೆ. ಹೌದು, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಶಯ್ಯಂಗಾರ್, ಇವರ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ್ ಕಂಬಾರ್, ಈ 8 ಕವಿಗಳನ್ನು ತಂದುಕೊಟ್ಟಾರ್ರಿ. ಹೌದು, ಈ ಮುಖ್ಯನ ತಿಳಿದು ಬರುತ್ತದೆ ಕನ್ನಡ ಸಾಹಿತ್ಯದ ಹಿರಿಮೆ. ಹೌದು, ಕನ್ನಡ ಭಾಷೆ ಬರೀ ನುಡಿ ಆಗಿಲ್ಲ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಭಾರತ ರತ್ನ ಪಡೆದ ವಿನೋಬಾ ಭಾವೆ ಕನ್ನಡ ಭಾಷೆಯ ಲಿಪಿಗೆ ಮಾರು ಹೋಗಿದ್ದರವರು. ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಕರೆಯುವ ಮೂಲಕ ಕನ್ನಡ ಲಿಪಿಯ ಬಗ್ಗೆ ಹಾಡಿ ಹೊಗಳಿದ್ದಾರ್ರಿ. ಯಾರು ವಿನೋಬಾ, ಬರೀ ಅಡಿಗೆ ಮನೆಗೆ ಮೀಸಲಿಲ್ಲ, ನಾವೆಲ್ಲರೂ ಕನ್ನಡದ ಕಂಪನ್ನು ಹರಡಬಹುದಲ್ಲ. 6 ಸಾಧಕರು ಇದ್ದಾರೆ, ಇವರನ್ನು ನೋಡಿ ಕಲಿಯದವರೇ ಇಂದಿನ ಬಾಧಕರು. ಕನ್ನಡವನ್ನು ಉಳಿಸುವುದೇ ನಮ್ಮ ಸಮಸ್ಯೆ ಆಗದಿರಲಿ, ಎಂದೆಂದು ದೇಶ ವಿದೇಶಗಳಲ್ಲಿ ಕರುನಾಡು ಸುಪ್ರಸಿದ್ಧವಾಗಲಿ. ನಮಗೆಲ್ಲರಿಗೂ ಸದಾ ಸಿರಿಗನ್ನಡವೇ ಶಕ್ತಿಯಾಗಿದೆ. ಒಂದು ಹಾಡು ಕೇಳಿಕೊಂಡು ಬರೋಣ. ಕನ್ನಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಇದೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ದೇವಾಲಯ ಪ್ರೇಮಾಲಯ ಈ ದೇವಾಲ. ಕರುನಾಡ ತಾಯಿ ಸದಾ ಚಿನ್ಮಯಿ. ಕನ್ನಡ ಪ್ರೀತಿ ಮೀಟುವ ಸ್ನೇಹ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸೆಣಿದು ಮಾಯ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ದೇವಾಲಯ ಕರುನಾಡ ತಾಯಿ ಸಹಿ. ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ಕನ್ನಡ ಎಂದರೆ ಬರೀ ನುಡಿಯಲ್ಲ ಕಾರ್ಯಕ್ರಮವನ್ನ, ಕನ್ನಡ ಕೇವಲ ಒಂದು ದರ್ಜಿಮೆ ಭಾಷೆಯಲ್ಲ, ಅದೊಂದು ಭಾವನೆ ಮತ್ತು ಜೀವನ ಶೈಲಿಯನ್ನ ಹೊರಹಾಕುವ ವಿಧಾನ. ಬಿಸಿ ತರೋದಲ್ಲ, ಬದಲಾಗಿ ಅಂತರಂಗದಿಂದ ಮೂಡಿ ಬರೋದು, ಅದು ಸ್ವಾಭಿಮಾನದಿಂದ, ಕನ್ನಡಿಗರೆಂಬ ದಿಟ್ಟತನದಿಂದ. ಕನ್ನಡ ಭಾಷೆಯನ್ನ ಕೇಳೋದೇ ಒಂದು ಸೊಗಸು. ಹೌದು, ಅದು ಹೇಗೆ ಅಂತ ಹೇಳಿದರೆ, ಕನ್ನಡವೆಂದರೆ ನಡೆ ಕನ್ನಡ, ತಂಪು ಕನ್ನಡ, ಇಂಪು ಕನ್ನಡ, ಉಸಿರು ಕನ್ನಡ, ಹಸಿರು ಕನ್ನಡ, ಕನ್ನಡ ಕನ್ನಡ, ಎಷ್ಟು ಚಂದ ಕನ್ನಡ ಭಾಷೆ ಕೇಳುಗ ಮಿತ್ರರೇ. ಹೀಗಾಗಿ ಈ ಸುಂದರ ಭಾಷೆಯ ಸುಮಧುರ ಗೀತೆಯನ್ನು ಕೇಳಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದೂ ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯಾಗಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಬರೆದ ಪುಟ್ಟಣ್ಣನವರು ರಾಶಾವಧಿ ಮೆರೆದಂತೆ, ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ, ಪ್ರೇಮಲೋಕದ ಹಂಸಲೇಖಾರು ಯುವ ಜನ ಮನವನ್ನು ಸೆಳೆದು, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಕನ್ನಡ ಬರೀ ನುಡಿಯಲ್ಲ, ಅನೇಕ ರಾಜರು ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ತೈಲಪ್ಪರು, ಹೊಯ್ಸಳರು, ಚಾಲುಕ್ಯರು ಮುಂತಾದ ರಾಜವಂಶಗಳು ಆಳ್ವಿಕೆ ಮಾಡಿದವ್ರಿ. ಡಂಕಣಾಚಾರ್ಯ, ಜಕಣಾಚಾರ್ಯರು ಇಂತಹ ಅಮರ ಶಿಲ್ಪಿಗಳಿಗೆ ತುಂಗಾ, ಕಾವೇರಿಯಂತಹ ಪುಣ್ಯ ನದಿಗಳು ಕನ್ನಡ ನಾಡಿನಲ್ಲಿ ಹರಿತಾ ಇದ್ದಾವೆ. ಕನ್ನಡ ತನ್ನ ಸರ್ವಸ್ವವನ್ನೂ ನೀಡಿದ್ದಾಳೆ. ಹೌದು, ಕನ್ನಡ ಭಾಷೆಯೆಂದರೆ ಹೀಗೆ ಎಲ್ಲರೆಂದಿಗೂ ಸಮ ನಿತ್ಯೋತ್ಸವ ಜುಗೋಹದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನೋತ್ಸವ ನಿನಗೆ ನಿತ್ಯೋತ್ಸವ